ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಕೃಷಿ ರಂಗದಲ್ಲಿ ಕೇಳಿ ಈಗ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಬೇಸಿಗೆಯಲ್ಲಿ ನೆಲಗಡಲೆ ಬೆಳೆ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ಜಿಎಂ ಸುಜಿತ್ ಅವರು. ನಮಸ್ಕಾರ ಡಾಕ್ಟರ್ ಸುಜಿತ್ ಅವರು. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ನೆಲಗಡಲೆ ಬೆಳೆ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ನೋಡಿ, ನೆಲಗಡಲೆ ಬೆಳೆ ನಮ್ಮ ರಾಜ್ಯದ ದಕ್ಷಿಣ ಭಾಗದ ಒಂದು ಪ್ರಮುಖವಾದ ಎಣ್ಣೆಕಾಳು ಬೆಳೆಯಾಗಿದೆ. ಇದನ್ನು ನೀರಾವರಿ ಮತ್ತು ಕುಷ್ಕಿಯಲ್ಲಿ ಬೆಳೆಯಲಾಗುತ್ತಿದ್ದು ನೀರಾವರಿ ಬೆಳೆಯಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬೋದಾಗಿದೆ. ಮತ್ತು ಈ ದಕ್ಷಿಣ ಜಿಲ್ಲೆಗಳು, ಕರ್ನಾಟಕದ ದಕ್ಷಿಣ ಭಾಗದ ಜಿಲ್ಲೆಗಳಾದ ತುಮಕೂರು, ಚಿತ್ರದುರ್ಗ, ಬೆಂಗಳೂರು, ಕೋಲಾರ ಮತ್ತು ಮೈಸೂರಲ್ಲಿ ಈ ನೆಲಗಡಲೆ ಬೆಳೆನ ಬೆಳೆಯಲಾಗ್ತದೆ. ಹಾಗೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲೂ ಸಹ ನಾವು ನೆಲಗಡಲೆನ ಸಾಮಾನ್ಯವಾಗಿ ಬೆಳಿತೀವಿ. ಈಗ ನೆಲಗಡಲೆ ಬೆಳೆಯನ್ನು ಬೆಳೆಯೋದಕ್ಕೆ ಮಣ್ಣು ಹೇಗಿರಬೇಕು ಅಂತೀರಿ? ನೋಡಿ, ಮುಖ್ಯವಾಗಿ ಮರಳಿನಿಂದ ಕೂಡಿದ ಕೆಂಪುಗೋಡು ಹಾಗೂ ಬೆಣಚುಕಲ್ಲು ಭೂಮಿಯಲ್ಲಿ ಬೆಳೆಯಬಹುದಾಗಿದೆ. ಯಾಕೆಂದರೆ ನೆಲಗಡಲೆ ಒಂದು ಬೆಳೆಯ ಸಸ್ಯದ ಒಂದು ರಚನೆಯನ್ನು ನೋಡಿದರೆ ಬೇರುಗಳು ಆಳವಾಗಿ ಇಳಬೇಕು, ಅದು ಸುಲಭ ರೀತಿಯಲ್ಲಿ ಬೇರನ್ನು ಭೂಮಿಯನ್ನು ಒಕ್ಕಬೇಕು. ಅಂಥ ರೀತಿಯಲ್ಲಿ ಈ ಒಂದು ಮಣ್ಣಿನ ವಿಧ ಕೂಡಿರ್ತದೆ. ಇನ್ನು ನೆಲಗಡಲೆ ಬೆಳೆಯನ್ನು ಯಾವ ಕಾಲದಲ್ಲಿ ಬೆಳಿಬಹುದು ಅಂತೀರಿ? ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಬೆಳೀತಕ್ಕಂಥ ನೆಲಗಡಲೆ ಬೆಳೆನ ಜೂನ್ ತಿಂಗಳಿನಲ್ಲಿ ನಾವು ಬಿತ್ತನೆ ಮಾಡ್ಬೋದು. ಮತ್ತು ಈಗಾಗಲೇ ಹೇಳಿದಂಗೆ ಬೇಸಿಗೆ ಬೆಳೆಯಾಗೂ ಸಹ ನಾವು ನೀರಾವರಿ ಪ್ರದೇಶದಲ್ಲಿ ಬೆಳಿಬೋದು. ಈ ನೀರಾವರಿ ಪ್ರದೇಶದಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಡಿಸೆಂಬರ್ ಕೊನೆಯಿಂದ ಜನವರಿ ಕೊನೆವರೆಗೂ ನಾವು ಬಿತ್ತನೆಯನ್ನು ಮಾಡ್ಬೋದಾಗಿದೆ. ಇನ್ನು ಮುಖ್ಯವಾಗಿ ನಾವು ಈ ನೆಲಗಡಲೆ ಬೇಸಾಯವನ್ನು ಮಾಡ್ಕೋಬೇಕು ಅಂದರೆ ಯಾವ್ಯಾವ ಸುಧಾರಿತ ತಳಿಗಳನ್ನು ಬಳಸ್ಕೋಬಹುದು ಅಂತೀರಿ? ಹೌದು, ನೋಡಿ, ಇದರಲ್ಲಿ ನಮಗೆ GKVK5 ಅಂತಕ್ಕಂಥದ್ದು ಇದು, ಮತ್ತು ಮುಂಗಾರಿಗೂ ಬಳಸ್ಬೋದು ಮತ್ತು ಬೇಸಿಗೆಗೂ ಬಳಸ್ಬೋದು. ಸುಮಾರು 110-120 ದಿನಗಳ ಕಾಲಾವಧಿಯ ಒಂದು ತಳಿ. ಬೆಳೆ ಕಟಾವಿನವರೆಗೂ ಎಲೆಗಳು ಹಸಿರಾಗಿರ್ತವೆ. ತಡವಾದ ಎಲೆ ಚಿಕ್ಕ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರತಕ್ಕಂಥದ್ದು. ಇನ್ನೊಂದು KCG6 ಅಂದರೆ ಚಿಂತಾಮಣಿ 6 ಅಂತಲೂ ಸಹ ಕರಿಬಹುದಾಗಿದೆ. ಇದು ಅಷ್ಟೇ, ಮುಂಗಾರು ಮತ್ತು ಬೇಸಿಗೆ ಹಂಗಾಮಿಗೆ ಎರಡಕ್ಕೂ ಸಹ ನಾವು ಬಳಕೆ ಮಾಡಬಹುದಾಗಿದೆ. ಇದು 105-115 ದಿವಸಗಳ ಒಂದು ತಳಿ. ಇದು ಅಲ್ಪಾವಧಿ ತಳಿ, ಆಮೇಲೆ ಅಧಿಕ ಎಣ್ಣೆ ಅಂಶನ ಹೊಂದಿರತಕ್ಕಂಥದ್ದು, ಮತ್ತೆ ತುಕ್ಕು ರೋಗ ಮತ್ತು ಎಲೆ ಚುಕ್ಕೆ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರ್ತದೆ. ಇನ್ನು GPBD4 ಅಂತಕ್ಕಂಥದ್ದು ಅದು ಅಷ್ಟೇ ತಳಿ, ಇದು ತುಕ್ಕು ರೋಗ ಮತ್ತೆ ಎಲೆ ಚುಕ್ಕೆ ರೋಗಕ್ಕೆ ನಿರೋಧಕವನ್ನು ಹೊಂದಿರ್ತದೆ. ICGV9-11-14 ಇದು ಮುಂಗಾರು ಮತ್ತು ಬೇಸಿಗೆಗೆ ಅಲ್ಪಾವಧಿ ತಳಿ, 95-100 ದಿನದ ತಳಿ. ಇನ್ನು ರೈತ ಬಾಂಧವರಿಗೆ ಈಗಾಗಲೇ ಎಲ್ಲ ಗೊತ್ತಾಯಿದ್ದಂಗೆ TME2 ಹೌದು, ಎಲ್ಲಾ ವಲಯಗಳಲ್ಲಿಯೂ ಮುಂಗಾರು ಮತ್ತು ಬೇಸಿಗೆಯಲ್ಲಿ ತಗೋಬಹುದು. 100-120 ದಿನಗಳ ಒಂದು ತಳಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಕಾಯಿ ಮತ್ತು ಬೀಜ ದಪ್ಪವಾಗಿದ್ದು ಒಂಥರ ಆಕರ್ಷಕವಾಗಿರ್ತದೆ. ಅದೇ ರೀತಿ JL24 ಇದು ಅಷ್ಟೇ, 95-100 ದಿನದ ತಳಿಗಳು. ಆದ್ರೆ ಇದು ಮುಂಗಾರಿನಲ್ಲಿ ಮಾತ್ರ ಬೆಳ್ಕೊಳ್ಳೋ? ಹೌದೌದು, ಮುಂಗಾರಿನಲ್ಲಿ ಮಾತ್ರ ಬೆಳ್ಕೊಂತದ್ದು. ಇನ್ನ ಮುಖ್ಯವಾಗಿ ಈ ನೆಲಗಡಲೆ ಬೆಳೆನಲ್ಲಿ ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರವನ್ನು ಏನಾದರೂ ಕೈಗೊಳ್ಳಬೇಕಾಗತ್ತೆ. ಹೌದು, ಅಗತ್ಯವಾಗಿ ಬೀಜೋಪಚಾರವನ್ನು ಕೈಗೊಳ್ಳಬೇಕಾಗುತ್ತೆ. ಬೀಜೋಪಚಾರವನ್ನ ಸಾಮಾನ್ಯವಾಗಿ ಯಾವುದೇ ಆದಂತಹ ಶಿಲೀಂಧ್ರ ರೋಗಕ್ಕೆ ಈಡಾಗದಂತೆ, ಅಂದ್ರೆ ಬೀಜದಿಂದ ಪಸರಿಸ್ತಕ್ಕಂತ ಒಂದು ಶಿಲೀಂಧ್ರ ರೋಗವನ್ನು ತಡೆಯುವುದಕ್ಕೋಸ್ಕರ, ಆಮೇಲೆ ಜೈವಿಕ ಗೊಬ್ಬರಗಳು, ಆಮೇಲೆ ಸಾರ್ವಜನಿಕ ಸ್ಥಿರೀಕರಿಸಿದ ಮಾಡಬಹುದು ಆ ತರಕ್ಕೆ, ಮತ್ತು ಕೀಟಗಳ ಬಾಧೆಯಿಂದ ತಪ್ಪಿಸ್ಕೊಳ್ಳಿಕ್ಕೂ ಸಹ ನಾವು ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನಮ್ಮ ನೆಲಗಡಲೆಯಲ್ಲಿ ಬಿತ್ತನೆಗೆ ಮುಂಚೆ ನೆಲಗಡಲೆ ಬೀಜವನ್ನು 2.5 ಗ್ರಾಂ ತೈರಾಮ್ ಪುಡಿನ 1 ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೆರೆಸಿ ನೆರಳಿನಲ್ಲಿ ಒಣಗಿಸಿ, ತದನಂತರ 1 ಎಕರೆ ಬಿತ್ತನೆ ಬೀಜಕ್ಕೆ 150 ಗ್ರಾಂ ರೈಸೋಬಿಯಂ ಮತ್ತು 400 ಗ್ರಾಂ ರಂಜಕ ಕರಗಿಸ್ಕೊಂತಕ್ಕಂಥ ಜೀವಾಣು ಜೈವಿಕ ಗೊಬ್ಬರಗಳನ್ನ ಉಪಚರಿಸಿ ಬಿತ್ತನೆ ಬಳಸಬೇಕಾಗತ್ತೆ. ಆಮೇಲೆ ಗೊಣ್ಣೆ ಹುಳು, ಈ ಗೊಣ್ಣೆ ಹುಳು ಅಥವಾ ಗೆದ್ಲು ಹುಳುಗಳ ಬಾಧೆ ಬಹಳ ಜಾಸ್ತಿ ನೆಲಗಡಲೆಯಲ್ಲಿ. ಇದರ ಹತೋಟಿಗೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 15 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ಅಂತಕ್ಕಂಥ ಒಂದು ರಾಸಾಯನಿಕವನ್ನು ಲೇಪಿಸಿ ಬಿತ್ತನೆ ಮಾಡಬೇಕು. ಬೀಜೋಪಚಾರ ಮಾಡಬೇಕಾದ್ರೆ ರೈತರು ಒಂದು ಗಮನಿಸಬೇಕಾದ ಅಂಶ ಅಂದರೆ, ರೈಜೋಬಿಯಂ ಮತ್ತು ರಂಜಕ ಕರಗಿಸುವ ಜೀವಾಣು ಬೀಜೋಪಚಾರಕ್ಕೆ ಮುಂಚಿತವಾಗಿ ನಾವು ಶಿಲೀಂಧ್ರ ನಾಶಕವನ್ನು ಉಪಚಾರ ಮಾಡಬೇಕಾಗತ್ತೆ. ಅಂದ್ರೆ ಮೊದಲಿಗೆ ನಾವು ಶಿಲೀಂಧ್ರ ನಾಶಕದ ಬೀಜೋಪಚಾರ ಕೈಗೊಂಡು ಆಮೇಲೆ ಜೈವಿಕ ಜೀವಾಣು ಗೊಬ್ಬರವನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ಅಂಶವನ್ನು ನಮ್ಮ ರೈತ ಬಂಧುವರು ಗಮನದಲ್ಲಿ ಇಟ್ಕೋಬೇಕು. ಹೌದು ಹೌದು ಹೌದು. ಇನ್ನು ಈ ನೆಲಗಡಲೆ ಬೆಳೆಯ ಬಿತ್ತನೆ ವಿಧಾನಗಳು ಯಾವ್ಯಾವು ಅಂತೀರಿ? ನೋಡಿ, ಚೆನ್ನಾಗಿ ಭೂಮಿಯನ್ನು ಹದ ಮಾಡಿದ ನಂತರ ಶಿಫಾರಸು ಮಾಡಿರ್ತಕ್ಕಂಥ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, ಅಂದರೆ ಎಕರೆಗೆ 3-4 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ 2-3 ವಾರ ಮೊದಲು ಬೆರೆಸಬೇಕು. ಮತ್ತು ಬಿತ್ತನೆ ಸಮಯದಲ್ಲಿ ರಾಸಾಯನಿಕ ಗೊಬ್ಬರಗಳು, ಏನು ಶಿಫಾರಸು ನಾವು ಮಾಡಿರ್ತೇವೆ ಆ ಥರ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಬೆರೆಸಿ, ಬೀಜೋಪಚಾರವನ್ನು ಮಾಡಿರ್ತಕ್ಕಂಥ ಬೀಜವನ್ನು 12 ಅಂಗುಲ ಅಂತರದ ಸಾಲುಗಳಲ್ಲಿ, ಅಂದರೆ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ, ಮತ್ತು ಬೀಜದಿಂದ ಬೀಜಕ್ಕೆ 4 ಅಂಗುಲ ಅಂದರೆ 15 ಸೆಂಟಿಮೀಟರ್ ಅಂತರವಿರುವಂತೆ ಬಿತ್ತಬೇಕು. ಮತ್ತು 2 ಅಂಗುಲಕ್ಕಿಂತ ಹೆಚ್ಚಿನ ಆಳ ಮೀರದಂತೆ ಬಿತ್ತಬೇಕು. ಬಹಳ ಆಳಕ್ಕೆ ಬಿತ್ತನೆ ಮಾಡಬಾರದು, ಬಿತ್ತನೆ ಮಾಡಬಾರದು. ಆಮೇಲೆ ಬಿತ್ತನೆಗಾಗಿ ಉಪಯೋಗಿಸ್ತಕ್ಕಂಥ ನೆಲಗಡಲೆನ ನೆರಳಿನಲ್ಲಾಗಲಿ ಅಥವಾ ಬೆಳಗಿನ ಬಿಸಿಲಿನಲ್ಲಾಗಿ ಒಣಗಿಸಿ ಶೇಖರಿಸಬೇಕು. ಏನಾಗುತ್ತೆ ಅಂದರೆ, ತೀಕ್ಷ್ಣವಾದ ಬಿಸಿಲು ಅಥವಾ ಪ್ರಖರತೆಯಿಂದ ಕೂಡಿತಕ್ಕಂಥ ಬಿಸಿಲಿನಲ್ಲಿ ಒಣಗಿಸಿದ್ರಿಂದ ಬೀಜ ತನ್ನ ಮೊಳಕೆ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಓ, ಇದು ಬಹಳ ಮುಖ್ಯ, ಬಹಳ ಮುಖ್ಯವಾದದ್ದು. ಯಾಕೆಂದರೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಬಹಳಷ್ಟು ಬಿರು ಬಿಸಿಲಿರುತ್ತೆ. ಹೌದು, ಅಂತ ಸಂದರ್ಭದಲ್ಲಿ ನಾವು ಈ ಮೊಳಕೆ ಸಾಮರ್ಥ್ಯ ಕೂಡ ಕಡಿಮೆ ಆ ಒಂದು ಅವಧಿಯಲ್ಲಿ ಒಣಗಿಸಿದ್ರೆ. ಹೌದು. ಆಮೇಲೆ ಎಕರೆಗೆ 45 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗುತ್ತೆ. JL24 ಅಂದ್ರೆ ಹಬ್ಬುವ ತಳಿ, ಹಂಗಾಗಿರೋದ್ರಿಂದ ಅದಕ್ಕೆ 60 ಕಿಲೋಗ್ರಾಂ ತನಕ ಬಿತ್ತನೆ ಬೀಜ ಬೇಕಾಗುತ್ತೆ ಎಕರೆಗೆ. ಇನ್ನು ಪೋಷಕಾಂಶಗಳು ಬಹಳ ಮುಖ್ಯವಾಗುತ್ತೆ. ಈ ನೆಲಗಡಲೆ ಬೆಳೆಗೆ ಎಷ್ಟೆಷ್ಟು ರಾಸಾಯನಿಕ ಗೊಬ್ಬರ ಕೊಡಬೇಕಾಗತ್ತೆ ಅಂತೀರಿ? ನೋಡಿ, ಇದು ಪೋಷಕಾಂಶ ನಿರ್ವಹಣೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ನೆಲಗಡಲೆಯಲ್ಲಿ. ಯಾಕೆಂತಂದ್ರೆ ಸಾರ್ವಜನಕ ರಂಜಕ ಪೊಟ್ಯಾಶ್, ಅದನ್ನ ನೀರಾವರಿಯಲ್ಲಾದ್ರೆ 10 ಕೆಜಿ ಸಾರ್ವಜನಕ, 30 ಕೆಜಿ ರಂಜಕ, 15 ಕೆಜಿ ಪೊಟ್ಯಾಶ್ ಕೊಡಬೇಕಾಗುತ್ತೆ. ಮತ್ತೆ ಕುಷ್ಕಿಯಲ್ಲಿ ಬೆಳೆಯೋದಾದ್ರೆ 10 ಕೆಜಿ ಸಾರ್ವಜನಕ, 20 ಕೆಜಿ ರಂಜಕ, 10 ಕೆಜಿ ಪೊಟ್ಯಾಶ್ ಅನ್ನ ಕೊಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ನಾವು ಲಘು ಪೋಷಕಾಂಶಗಳ ಒಂದು ಅಗತ್ಯತೆಯೂ ನೆಲಗಡಲೆಗೆ ಬಹಳಷ್ಟು ಇದೆ. ಅದರಲ್ಲಿ ಸತು ಮತ್ತೆ ಬೋರಾಕ್ಸ್, 4 ಕೆಜಿ ಸತು ಮತ್ತೆ ಬೋರಾಕ್ಸ್ ಕೊಡಬೇಕಾಗುತ್ತೆ. ಇಲ್ಲಿ ಒಂದು ಅಂಶ ನಮ್ಮ ರೈತರು ಗಮನದಲ್ಲಿಡಬೇಕು, ಮಣ್ಣಿನ ಪರೀಕ್ಷೆ ಫಲಿತಾಂಶದ ಆಧಾರದ ಮೇರೆಗೆ ರಾಸಾಯನಿಕ ಗೊಬ್ಬರಗಳನ್ನ ಪ್ರಮಾಣವನ್ನ ನಾವು ನಿರ್ಧರಿಸುವುದು. ಈಗ ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಬಟ್ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ನಿರ್ಧರಿಸಬೇಕಾಗುತ್ತೆ. ಯಾಕೆಂದ್ರೆ ಬೆಳೆಗೆ ಬೇಕಾಗ್ತಕ್ಕಂಥ ಹಾಗೂ ಭೂಮಿಯಲ್ಲಿರುವ ಪೋಷಕಾಂಶಗಳ ಆಧಾರದ ಮೇರೆಗೆ ನಾವು ರಸಗೊಬ್ಬರಗಳನ್ನು ಬಳಸಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ, ಅನವಶ್ಯಕವಾಗಿ ಪೋಷಕಾಂಶಗಳು ಪೋಲಾಗೋದನ್ನು ನಾವು ತಡೆಗಟ್ಟಬಹುದು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಕೆಲವು ಸಂದರ್ಭಗಳಲ್ಲಿ ಮಣ್ಣು ಪರೀಕ್ಷೆ ಫಲಿತಾಂಶದಲ್ಲಿ ಒಂದು ಪೋಷಕಾಂಶ ಮಣ್ಣಿನಲ್ಲಿ ಈಗಾಗಲೇ ಜಾಸ್ತಿ ಕಂಡು ಬಂದ್ರೆ, ಅಂತಹ ಗುರಿ ಇಳುವರಿಗೆ ತಕ್ಕಂತ ಲೆಕ್ಕ ಮಾಡಿದಾಗ ಆ ಸಲ ಪೋಷಕಾಂಶ ಹಾಕಬೇಕಾಗಿಲ್ಲ ನಾವು. ಶೇಕಡ 50ಕ್ಕಿಂತ ಕಮ್ಮಿ ಹಾಕಬಹುದು, ಅದು ಜಾಸ್ತಿ ಇತ್ತು ಅಂತಂದ್ರೆ ಶೇಕಡ 50ಕ್ಕಿಂತ ಕಮ್ಮಿ ಹಾಕ್ಬೋದು, ಅಥವಾ ಕಮ್ಮಿ ಇತ್ತು ಅಂದ್ರೆ ಶೇಕಡ 50ಕ್ಕಿಂತ ಶಿಫಾರಸು ಮಾಡಿರ್ತಕ್ಕಿಂತ ಜಾಸ್ತಿ ಹಾಕಬೇಕಾಗುತ್ತೆ. ಅಂದ್ರೆ ರಸಗೊಬ್ಬರಗಳನ್ನ ಸಮತೋಲನವಾಗಿ ಬಳಸೋದ್ರಿಂದ ಭೂಮಿಯ ಆರೋಗ್ಯ ಉತ್ತಮ ಮಟ್ಟದಲ್ಲಿ ಇರೋಂಗೆ ನಾವು ಕಾಪಾಡ್ಕೋಬಹುದು. ಜೊತೆಗೆ ತಾವು ಈ ಮೊದಲೇ ಹೇಳಿದಾಗೆ ಪ್ರತಿ ಎಕರೆಗೆ ಮೂರಿಂದ ನಾಲ್ಕು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ಕೊಡಬೇಕು, ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಹೌದು, ನಾನು ಈಗಾಗಲೇ ಹೇಳ್ದಂಗೆ ಸಾರ್ವಜನಿಕ ಸ್ಥಿರೀಕರಣ ತನಕ ಅಜಿಟೋಬ್ಯಾಕ್ಟರ್, ವ್ಯಂಜಕ ಕರಗಿಸ್ತಕ್ಕಂತಹ ಸೂಕ್ಷ್ಮಾಣು ಜೀವಿ ಮತ್ತು ಟ್ರೈಕೋಡರ್ಮಾ ಶಿಲೀಂಧ್ರ ಮಿಶ್ರಣ ಮೂರನ್ನು ಸಹ 2 ಕಿಲೋಗ್ರಾಂ ಅಂತೆ ಪ್ರತಿ ಟನ್ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿದ ಪೋಷಕಾಂಶ ಭರಿತ ಕೊಟ್ಟಿಗೆ ಗೊಬ್ಬರನ ನಾವು ಬಳಸಿದಾಗ ನೆಲಗಡಲೆಗೆ ಬೆಳೆಗೆ ಶಿಫಾರಸು ಮಾಡಿದ 50% ಸಾರ್ವಜನಿಕ ರಂಜಕದಲ್ಲಿ ಉಳಿತಾಯ ಮಾಡಬಹುದು ಹಾಗೂ 1 ಟನ್ ಕೊಟ್ಟಿಗೆ ಗೊಬ್ಬರನ ನಾವು ಉಳಿತಾಯವನ್ನ ಮಾಡಬಹುದಾಗಿದೆ. ಸಮೃದ್ಧಗೊಳಿಸಿರೋದ್ರಿಂದ ಇಷ್ಟೆಲ್ಲ ಅನುಕೂಲಗಳು. ಹೌದು, ಆಮೇಲೆ ನಮ್ಮ ರೈತರು ಸಾವಯವ ಪದ್ಧತಿಯಲ್ಲೂ ವ್ಯವಸಾಯ ಮಾಡ್ತಾರೆ. ಅಂತ ರೈತರು ಏನ್ ಮಾಡಬಹುದು ಅಂದ್ರೆ ನೆಲಗಡಲೆಯನ್ನ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು ಅಂದಾಗ ಸಾರ್ವಜನಿಕ ಕೊರತೆಯನ್ನ ನಾವು ನೀಗಿಸಬೇಕು. ಪ್ರಮುಖವಾಗಿ ಈ ಸಾರ್ವಜನಿಕ ಕೊರತೆಯನ್ನು ನೀಗಿಸಲು ಏನ್ ಮಾಡಬೇಕು ಅಂದ್ರೆ ಪ್ರತಿ ಎಕರೆಗೆ ಶಿಫಾರಸಿನ 10 ಕಿಲೋಗ್ರಾಂ ಪ್ರಮಾಣದ ಸಾರ್ವಜನಿಕ ಪೋಷಕಾಂಶವನ್ನು ಸವಿದೂಗಿಸಲಿಕ್ಕೆ ಸದವಿ ಪ್ರಮಾಣಕ್ಕೆ ಸವಿ ಸಮಾನವಾಗಿ ದ್ರವರೂಪದ ಬಯೋಡೈಜೆಸ್ಟರ್ ಮೂಲಕ ನೀಡುವುದರ ಜೊತೆಗೆ ಎರೆ ಜಲ ಅಥವಾ ಪಂಚಗವ್ಯ. ಪಂಚಗವ್ಯ ಅನ್ನೋದು ಸಾವಯವ ಕೃಷಿಯಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ಹೌದು, ಪಂಚಗವ್ಯನ್ನ 3% ಪ್ರಮಾಣದಲ್ಲಿ 3 ಬಾರಿ ಸಿಂಪಡಿಸಬಹುದು. ಅದರಿಂದನೂ ಸಹ ನಾವು ಪೋಷಕಾಂಶ ನಿರ್ವಹಣೆಯನ್ನು ಮಾಡಬಹುದು. ಆಮೇಲೆ ನಾನು ಸತು ಮತ್ತು ಬೋವಾನ್ ಬೇಕು ಅಂತಂದೆ. ಈ ಸತು ಮತ್ತು ಬೋವಾನ್ ಜೊತೆ ಕೊರತೆಯನ್ನು ನೀಗಿಸಲಿಕ್ಕೆ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಮತ್ತು 4 ಕಿಲೋಗ್ರಾಂ ಬೋವಾಕ್ಸ್ ಅನ್ನು ಆಲ್ರೆಡಿ ಏನ್ ಸತ್ವಯುಕ್ತ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾದ್ರೆ ಅದ್ರ ಜೊತೆಗೆ ಬೆರೆಸಿ ನಾವು ಬಿತ್ತನೆ ಮುಂಚೆಗೆ ಭೂಮಿಗೆ ಸೇರಿಸೋದ್ರಿಂದ ನೆಲಗಡಲೆ ಇಳುವರಿ ಮತ್ತು ಗುಣಮಟ್ಟ ವೃದ್ಧಿಯಾಗುತ್ತೆ. ಇಲ್ಲಿ ನೆಲಗಡಲೆಯಲ್ಲಿ ಇಳುವರಿಯ ಜೊತೆಗೆ ಗುಣಮಟ್ಟನೂ ಸಹ ತುಂಬಾ ಅವಶ್ಯಕತೆಯನ್ನ ಹೊಂದಿರ್ತದೆ, ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿರ್ತದೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆನೂ ಸಹ ಈ ಲಘು ಪೋಷಕಾಂಶಗಳ ಒಂದು ಪ್ರಮಾಣವನ್ನು ನಿರ್ಧರಿಸಬಹುದಾಗಿದೆ. ಈಗಾಗಲೇ ಕೃಷಿ ಇಲಾಖೆಯವರು ಮಣ್ಣು ಆರೋಗ್ಯ ಚೀಟಿಗಳನ್ನು ವಿತರಣೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಕೂಡ ನಾವು ಈ ಕೊಡುವಂತ ಗೊಬ್ಬರದ ಪ್ರಮಾಣವನ್ನು ನಿರ್ಧರಿಸಬಹುದು. ಹೌದು, ಲಘು ಪೋಷಕಾಂಶಗಳಾಗಿ ಮುಖ್ಯ ಪೋಷಕಾಂಶಗಳಾಗಿ ಅವುಗಳ ಪ್ರಮಾಣವನ್ನು ನಿರ್ಧರಿಸಬಹುದು. ಈಗ ತಾವು ಬೇಸಾಯ ತಜ್ಞರು ನೆಲಗಡಲೆ ಬೆಳೆಗೆ ಜಿಪ್ಸಮ್ ಅನ್ನು ಬಳಕೆ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಹೌದು, ಇದರಿಂದ ಆಗುವಂತ ಅನುಕೂಲಗಳೇನು, ಯಾವ ಪ್ರಮಾಣದಲ್ಲಿ ಜಿಪ್ಸಮ್ ಅನ್ನು ಕೊಡಬೇಕಾಗುತ್ತೆ? ಈಗ ನೋಡಿ, ನಾವು ಜಿಪ್ಸಮ್ ಈ ಒಂದು ನೆಲಗಡಲೆಗೆ ಬಹಳ ಮುಖ್ಯವಾದ ಅಂಶ, ಪೋಷಕಾಂಶ ಅಂತಾನೆ ಹೇಳ್ಬೋದು ನಾವು. ಯಾಕೆಂದ್ರೆ ನೆಲಗಡಲೆಯ ಕಾಯಿಗಳ ಬೆಳವಣಿಗೆಗೆ ಇದೊಂದು ಬಹಳ ಮುಖ್ಯವಾದ ಒಂದು ಪೋಷಕಾಂಶ. ಇದನ್ನ ಸಾಮಾನ್ಯವಾಗಿ 30-45 ದಿವಸಗಳಲ್ಲಿ ಬಿತ್ತನೆಯಾದ ಕೊನೆಯ ಅಂತರ ಬೇಸಾಯ ಅಂತ ಹೇಳಿ, ಆ ಒಂದು ಸಮಯದಲ್ಲಿ ಎಕರೆಗೆ 200 ಕಿಲೋಗ್ರಾಂ ಜಿಪ್ಸಮ್ ಲವಣವನ್ನು ಭೂಮಿಗೆ ಸೇರಿಸಬೇಕಾಗುತ್ತೆ. ಅಂದ್ರೆ ಏನು ನಮಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಅದಕ್ಕೆ ಕೊಡಬೇಕಾಗುತ್ತೆ. ಮತ್ತೆ ನಮ್ಮ ಭೂಮಿಯಲ್ಲಿ ರಸಸಾರ ಅಂದ್ರೆ pH ಏನು 6 ಕಡಿಮೆ ಇದ್ರೆ ಉಳಿ ಮಣ್ಣು ಅಂತ ಹೇಳ್ತೀವಿ. ಆ ಉಳಿ ಮಣ್ಣಿನ ಪ್ರದೇಶಗಳಿಗೆ ಎಕರೆಗೆ 400 ಕಿಲೋಗ್ರಾಂ ಸುಣ್ಣವನ್ನು ಬಳಸಿ ಮಣ್ಣಿನ ಒಂದು ಗುಣವನ್ನ ಸರಿಪಡಿಸಬೇಕು. ನಾವು ಸಾಮಾನ್ಯವಾಗಿ ಏನಾಡ್ತಾ ಇದ್ದಾವೆ, ಅಗ್ರಿಕಲ್ಚರಲ್ ಜಿಪ್ಸಮ್ ಅಂದ್ರೆ ಕೃಷಿ ಸುಣ್ಣ ಅಂತ ಹೇಳ್ತೀವಿ. ಕೃಷಿ ಸುಣ್ಣ ಕೆಲವೊಮ್ಮೆ ನಮ್ಮ ರೈತರಿಗೆ ಅದು ದುಬಾರಿ ಆಗಿರ್ಬೋದು. ಅಂತ ಸಮಯದಲ್ಲಿ ಕಾಗದ ಕಾರ್ಖಾನೆಯ ಸುಣ್ಣದ ತ್ಯಾಜ್ಯವನ್ನು ಸಹ ಬಳಸಿ ಈ ಉಳಿ ಮಣ್ಣಲ್ಲಿ ಇರ್ತಕ್ಕಂತ ಒಂದು ಸುಧಾರಣೆಯನ್ನ ನಾವು ಕಾಪಾಡ್ಕೋಬಹುದು. ಈ ಸುಣ್ಣದ ತ್ಯಾಜ್ಯ ಬಳಸುವ ಪ್ರಮಾಣವನ್ನು ಸಹ ನಾವು ಮಣ್ಣು ಪರೀಕ್ಷೆಯಿಂದ ತಿಳಿಬಹುದಾಗಿದೆ. ಅಂದ್ರೆ ಜಿಪ್ಸಮ್ ಅನ್ನ ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ? ಸಾಮಾನ್ಯವಾಗಿ ಅದು ಉಳಿ ಮಣ್ಣು ಅಲ್ಲ ಅಂತಂದ್ರೆ 200 ಕಿಲೋಗ್ರಾಂ ಕೊಡಬೇಕಾಗುತ್ತೆ. ಉಳಿ ಮಣ್ಣಾದ್ರೆ ಇದಕ್ಕಿಂತ ದುಪ್ಪಟ್ಟಾದ ಒಂದು ಪ್ರಮಾಣವನ್ನು ಬಳಸಬೇಕಾಗುತ್ತೆ, 400 ಕಿಲೋಗ್ರಾಂ ಒಂದು ಬಳಸಬೇಕಾಗುತ್ತೆ. ಮುಖ್ಯವಾಗಿ ನಾವು ಮಣ್ಣಿನ ಸುಧಾರಣೆಯನ್ನ ಯಾವಾಗ ನಮ್ಮ ಜಮೀನಿನಲ್ಲಿ ಬೆಳೆಗಳು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನು ಮುಖ್ಯವಾಗಿ ನಾವು ನೀರಾವರಿ ಆಶ್ರಯದಲ್ಲಿ ನೆಲಗಡಲೆಯನ್ನ ಬೆಳೆಯುವಾಗ ಈ ನೀರು ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ನೋಡಿ, ಬೇಸಿಗೆ ಒಂದು ಹಂಗಾಮಲ್ಲಿ ನಾವು ನೆಲಗಡಲೆ ಬೇಸಾಯವನ್ನು ತೆಗೆದುಕೊಂಡಾಗ ನೀರಾವರಿ ಪ್ರದೇಶದಲ್ಲಿ ನಾವು ಸಾಮಾನ್ಯವಾಗಿ ಬೆಳೀತಕ್ಕಂಥ ವಿಚಾರ, ಈ ಬಿತ್ತನೆ ಸಮಯದಲ್ಲಿ 1 ಬಾರಿ ನಾವು ನೀರಾಯಿಸಬೇಕು. ನಾವು ನೆಲಗಡಲೆಯಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ, ಬಿತ್ತನೆಯಾದ 4 ವಾರಗಳವರೆಗೂ ಹೆಚ್ಚಿನ ನೀರನ್ನ ಕೊಡಬಾರದು. ಬಹಳ ಮುಖ್ಯವಾದ ಅಂಶ. ಆಮೇಲೆ ಈ ನೀರು ಉಣಿಸಬೇಕಾದ್ರೆ ಸಂದಿಗ್ಧ ಹಂತಗಳು ಅಂತ ಹೇಳ್ತೀವಿ, ಆ ಸಂದಿಗ್ಧ ಹಂತಗಳಲ್ಲಿ ನಾವು ಅದಕ್ಕೆ ಮಾಯಿಶ್ಚರ್ ಅಂದ್ರೆ ತೇವಾಂಶವನ್ನ ಒದಗಿಸಲಿಲ್ಲ ಅಂತಂದ್ರೆ ನಮ್ಮ ಇಳುವರಿ ಮೇಲೆ ಸಾಕಷ್ಟು ಗಮನೀಯವಾದಂತ ಪ್ರಭಾವ ಬೀರುತ್ತೆ. ಆದ್ರಿಂದ ಈ ನೆಲಗಡಲೆಯಲ್ಲಿ ನೀರು ಉಣಿಸಬೇಕಾದ ಸಂದಿಗ್ಧ ಹಂತಗಳು ಅಂದ್ರೆ ಬೀಜ ಮೊಳೆಯುವಿಕೆ, ಹೂ ಬಿಡುವ ಕಾಲ ಮತ್ತೆ ಕಾಯಿಗಳು ತುಂಬುವ ಕಾಲ. ಈ 3 ಸಂದಿಗ್ಧ ಹಂತಗಳಲ್ಲಿ ನಾವು ನೀರಾವರಿಯನ್ನ ಕೊಡಲೇಬೇಕಾಗತ್ತೆ. ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಒಂದು, ಮುಂಗಾರಿನಲ್ಲಿ ಒಟ್ಟು 12 ಹಾಗೂ ಬೇಸಿಗೆಯಲ್ಲಿ ಹದಿನಾರು ಇಂಚಿನಷ್ಟು ನಮಗೆ ನೀರಾವರಿಯ ಒಂದು ಅವಶ್ಯಕತೆ ಕಾಣಬರುತ್ತೆ. ಬಿತ್ತಿದ 15 ದಿವಸಗಳ ನಂತರ 10 ದಿವಸಗಳ ನಂತರ ಮತ್ತೆ 3 ಬಾರಿ ಕುಂಟೆ ಹಾಯಿಸ್ಬೇಕು. ಯಾವುದೇ ಕಾರಣಕ್ಕೂ ನೆಲಗಡಲೆ ಬೆಳೆಯಲ್ಲಿ ಬಿತ್ತಿದ 45 ದಿವಸಗಳ ನಂತರ ಕುಂಟೆ ಹಾಯಿಸಬಾರದು. ಯಾಕಂತಂತಂದ್ರೆ ಕಾಯಿಗಳು ಪ್ರಾರಂಭವಾಗಿರ್ತವೆ, ಈ ಹಿಂದೆ ಕುಂಟೆ ಹಾಯಿಸೋದ್ರಿಂದ ಅವುಗಳಿಗೆ ಸಾಕಷ್ಟು ಹಾನಿಯಾಗುತ್ತೆ. ಅದರಿಂದ 45 ದಿವಸಗಳ ನಂತರ ಯಾವುದೇ ಪ್ರಮಾಣದ ಒಂದು ಕುಂಟೆ ಹಾಯಿಸೋದನ್ನ ತಪ್ಪಿಸ್ಬೇಕು. ಅಂದ್ರೆ ಬೆಳೆಯ ಪ್ರಾರಂಭದಲ್ಲಿ ಸ್ವಲ್ಪ ನೀರನ್ನ ಕಡಿಮೆ ಮಾಡೋದ್ರಿಂದ ಅದೇನು ಸಸ್ಯದ ಬೆಳವಣಿಗೆಯನ್ನು ನಾವು ನಿಯಂತ್ರಿಸಬಹುದು. ನಿಯಂತ್ರಿಸಬಹುದು, ಯಾಕೆ ಅಂತಂದ್ರೆ ನಮಗೆ ಸಸ್ಯದಲ್ಲಿ ಬಹಳ ನೀರು ಕೊಟ್ಟರೆ ಸಸ್ಯ ರಾಶಿನೇ ಜಾಸ್ತಿ ಆಗುತ್ತೆ, ಹೂಗಳು ಬರೋದಿಲ್ಲ. ಹೂಗಳು ಅದು ಒಂದೇ ಸಲ ಬರಲಿಕ್ಕೆ ಇದು ಬಹಳ ಸಹಾಯ ಆಗುತ್ತೆ, ಸಹಕಾರ ಆಗುತ್ತೆ. ಮತ್ತೆ ಆ ಕಾಯಿಯ ಗೂಡುಗಳು ಮಣ್ಣಿಗಿಳಿಯೋದಕ್ಕೂ ಕೂಡ ಅದು ಬಹಳ ಎತ್ತರ ಆಗ್ಬಿಡುತ್ತೆ. ಹೌದು, ಬಹಳ ಎತ್ತರ ಆಗ್ಬಿಡುತ್ತೆ, ತಲುಪದೇ ಇಲ್ಲ. ಇನ್ನು ಮುಖ್ಯವಾಗಿ ನಾವು ಒಂದೇ ಬೆಳೆಯನ್ನ ಬೆಳ್ಕೊಳ್ಳೋದ್ರ ಬದಲು ಬೇರೆ ಬೇರೆ ಬೆಳೆಗಳನ್ನು ಕೂಡ ಸಂಯೋಜನೆ ರೀತಿಯಲ್ಲಿ ಬೆಳ್ಕೋಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಇದರಿಂದ ಅನೇಕ ಲಾಭಗಳು ಇದಾವೆ ಅಂತ ಕೂಡ. ನೆಲಗಡಲೆ ಬೆಳೆ ಜೊತೆಗೆ ಇನ್ಯಾವ್ಯಾವ ಬೆಳೆಗಳನ್ನ ನಾವು ಅಂತರ್ ಬೆಳೆಯಾಗಿ ಬೆಳಿಬಹುದು ಅಂತೀರಿ? ಹೌದು ನೋಡಿ, ನೆಲಗಡಲೆ ಮತ್ತೆ ತೊಗರಿ ಜೋಡಿ ಸಾಲು ಪದ್ಧತಿ ಅಂತ ಹೇಳ್ತೀವಿ. 8 ಸಾಲು ನೆಲಗಡಲೆ, 2 ಸಾಲು ತೊಗರಿ, ಈ ರೀತಿ ಮಾಡ್ಕೋಬಹುದು. ತೊಗರಿಯ ಜೊತೆಗೆ ನೆಲಗಡಲೆ ಅಲಸಂದೆ ಇದನ್ನು ಸಹ ನಾವು ಬೆಳ್ಕೋಬಹುದು. ನೆಲಗಡಲೆ ಎಷ್ಟು ಸಾಲು ಬೆಳ್ಕೋಬೇಕಾಗತ್ತೆ? 4 ಸಾಲು ನೆಲಗಡಲೆ ಬೆಳ್ಕೋಬೇಕಾಗತ್ತೆ, 1 ಸಾಲು ಅಲಸಂದೆ ಬೆಳ್ಕೋಬೇಕಾಗತ್ತೆ. ಈ ಒಂದು ಅನುಪಾತದಲ್ಲಿ ನಾವು ಅಂತರ ಬೆಳೆಗಳನ್ನ ಬೆಳ್ಕೋಬಹುದು. ವಿಶೇಷವಾಗಿ ನಮ್ಮ ಖುಷ್ಕಿ ಬೇಸಾಯದಲ್ಲಿ, ಹೌದು ಅನುಕೂಲ. ನಮ್ಮ ಮಳೆ ನೀರನ್ನು ಸಂಗ್ರಹಣೆ ಮಾಡೋದಕ್ಕೂ ಕೂಡ ದೋಣಿ ಸಾಲನ್ನು ತಕ್ಕೊಂಡು ತೊಗರಿ ಸಾಲಗಳ ಮಧ್ಯೆ ಅದನ್ನು ಕೂಡ ನಾವು ಮಾಡ್ಕೋಬಹುದು. ಇನ್ನು ಇತ್ತೀಚೆಗೆ ಈ ಕೂಲಿ ಕೆಲಸಗಾರರ ಒಂದು ಕೊರತೆ ಇರೋದ್ರಿಂದ ಈ ಕಳೆ ನಿರ್ವಹಣೆ ಅನ್ನೋದು ಬಹಳ ವೆಚ್ಚದಾಯಕವಾಗಿ ಪರಿಣಮಿಸ್ತಾ ಇದೆ ನಮ್ಮ ರೈತ ಬಾಂಧವರಿಗೆ. ಆದರೂ ಕೂಡ ನಾವು ನೆಲಗಡಲೆ ಬೆಳೆನಲ್ಲಿ ಪ್ರಾರಂಭದ 1.5 ತಿಂಗಳವರೆಗೂ ಕಳೆಗಳನ್ನು ನಿರ್ವಹಣೆ ಮಾಡಲೇಬೇಕು. ಏನೇನು ಕಳೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಮುಖ್ಯವಾಗಿ ಕಳೆಗಳ ನಿರ್ವಹಣೆಯಲ್ಲಿ ಉದಯಪೂರ್ವ ಕಳೆನಾಶಕಗಳು ಮತ್ತು ಉದಯೋತ್ತರ ಕಳೆನಾಶಕಗಳನ್ನು ಎರಡನ್ನೂ ಬಳಸಬಹುದಾಗಿದೆ. ಉದಯಪೂರ್ವ ಕಳೆನಾಶಕಗಳಾಗಿ ಬಿತ್ತಿದ ದಿವಸ ಅಥವಾ ಮಾರನೇ ದಿವಸ ಎಕ್ವೆಗೆ ಅಲಾಕ್ಲೋ ಅಥವಾ ಮೆಟಲಾಕ್ಲೋ ಅಥವಾ ಫ್ಲೂಕ್ಲೋವಾಲಿನ್ ಅಂತಕ್ಕಂಥ ಕಳೆನಾಶಕಗಳನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಬಹುದು. ಈ ಸಿಂಪರಣೆ ನಂತರ ಭೂಮಿಯನ್ನು ತುಡಿಬಾರದು. ಸಿಂಪರಣೆ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತೆ ನೋಡಿಕೊಂಡು 8 ಗಂಟೆಗಳಿದ್ದಂಕೆ ಎಚ್ಚರ ವಹಿಸಿಬಿಟ್ಟು ಆಮೇಲೆ ಸಿಂಪರಣೆ ಮಾಡಿದರೆ ಇದು ಬಹಳಷ್ಟು ಮಟ್ಟಿಗೆ ಕಳೆ ನಿರ್ವಹಣೆ ಆಗುತ್ತೆ. ಒಂದು ಪಕ್ಷ ಉದಯಪೂರ್ವ ಕಳೆನಾಶಕಗಳನ್ನು ಬಳಸಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಒಂದು ಸಮಯದಲ್ಲಿ ಬಿತ್ತನೆ ಮಾಡಿದ 15-20 ದಿವಸಗಳ ನಂತರ, ಅಂದರೆ ಕಳೆಗಳು 2-3 ಎಲೆ ಅಂತ ಹೇಳ್ತೀವಿ, ಆ ಹಂತದಲ್ಲಿದ್ದಾಗ ಉದಯೋತ್ತರ ಕಳೆನಾಶಕಗಳಾಗಿ ಕ್ವಿಜಲೋಪಾಫ್ ಅಂತ, ಆಮೇಲೆ ಇಮಾಜೆತಾಪೈರ್ ಅಂತ, ಇವುಗಳನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡ್ಬೋದು. ಮತ್ತೆ ಇದಲ್ಲದೆ ಬಿತ್ತಿದ 45 ದಿವಸಗಳ ನಂತರ 1 ಬಾರಿ, ನಾವು ಹೇಳ್ತೀವಿ ಕೂಲಿ ಕಾರ್ಮಿಕರ ಅಭಾವ ಇದೆ, ಆದರೂ ಸಹ ಬಿತ್ತಿದ 45 ದಿವಸಗಳ ನಂತರ 1 ಕೈಕಳೆಯನ್ನು ತೆಗೆದುಕೊಂಡ್ರೆ ಸಾಕಷ್ಟು ಮಟ್ಟಿಗೆ ಕಳೆ ನಿರ್ವಹಣೆ ಆಗುತ್ತೆ ಮತ್ತು ಇಳುವರಿಯಲ್ಲೂ ಸಹ ಹೆಚ್ಚುವರಿಯನ್ನು ಪಡಿಬೋದು. ಒಂದು ವೇಳೆ ಕುಂಟೆ ಹೊಡೆಯೋದಾದ್ರೆ ಯಾವಾಗ ಹೊಡ್ಕೋಬಹುದು ಅಂತೀರಿ? ಕುಂಟೆ ಹೊಡೆಯೋದಾದ್ರೆ ಅಂದ್ರೆ 45 ದಿವಸಗಳ ಒಳಗಡೆ ಹೊಡ್ಕೋಬೇಕು. ಒಂದೆರಡು ಸಾರಿ ಹೌದು ಹೊಡ್ಕೋಬಹುದು. 45 ದಿವಸಗಳ ನಂತರ ಏನಾದರೂ ಅವಶ್ಯಕ ಇದ್ದಲ್ಲಿ ಮಾತ್ರ ನಾವು 1 ಸಲ ಕೈ ಕಳೆಯನ್ನ ತೆಗೆಸಬಹುದು. ಅಂದ್ರೆ ಅಲಾಕ್ಲೋರ್ ಆದ್ರೆ 1 ಲೀಟರ್ ಬಳಸ್ಕೋಬೇಕಾಗತ್ತೆ. ಹೌದು. ಮೆಟಲಾಕ್ಲೋರ್ ಆದ್ರೆ 800 ಮಿಲಿಲೀಟರ್, ಮತ್ತೆ ಫ್ಲೂಕ್ಲೋರಿನ್ ಅಂದ್ರೆ 800 ಮಿಲಿಲೀಟರ್. 300 ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ನಾವು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಬಹುದು ಅಂದ್ರೆ ಇದು 1 ಎಕರೆ ಪ್ರದೇಶಕ್ಕೆ. ಹೌದು, 1 ಎಕರೆ ಪ್ರದೇಶಕ್ಕೆ. ಇನ್ನು ಸಸ್ಯ ಸಂರಕ್ಷಣೆ ಕೂಡ ಬಹಳ ಮುಖ್ಯವಾದಂತಹದ್ದು. ಹೌದು, ಈ ನೆಲಗಡಲೆ ಬೆಳೆಗೆ ಬರುವಂತ ಮುಖ್ಯವಾದ ಕೀಟ ಮತ್ತೆ ರೋಗಗಳು ಯಾವ್ಯಾವು ಅಂತೀರಿ? ಕೀಟಗಳಲ್ಲಿ ಮುಖ್ಯವಾಗಿ ಸಸ್ಯ ಏನು ಇದು ಏನ್ ಮಾಡುತ್ತೆ ಅಂದ್ರೆ, ಎಲೆಗಳಿಂದ ರಸ ಇರೋದ್ರಿಂದ ಎಲೆಗಳನ್ನು ಮುದಿಟ್ಕೊಳ್ಳುತ್ತೆ, ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇದು ಬಹಳ ಕಡಿಮೆ ಆಗುತ್ತೆ. ಆಮೇಲೆ ಇದಕ್ಕೆ ಡೈಮಿಥೋಯೇಟ್ 30 EC ಅಂತಕ್ಕಂತ ಒಂದು ಕೀಟನಾಶಕವನ್ನ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. 1.7 ಮಿಲಿಲೀಟರ್ನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಬೇಕಾಗುತ್ತೆ. 425 ಮಿಲಿಲೀಟರ್ 1 ಎಕರೆಗೆ ಬೇಕಾಗ್ತಕ್ಕಂಥ ಪ್ರಮಾಣ. ಮತ್ತೆ ಇನ್ನೊಂದು ಸುರುಳಿ ಪುಚ್ಚಿ, ಇದರಲ್ಲಿ ತಾವೆಲ್ಲ ನೋಡಿರ್ಬೋದು ಎಲೆಗಳಲ್ಲಿ ಕಂದು ಬಣ್ಣದ ಮಚ್ಚೆಗಳು ಮೂಡ್ತವೆ, ಇದರಿಂದ ಎಲೆಗಳು ಮುದಿಟ್ಕೊಂಡಿರ್ತವೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಮತ್ತೆ ಅಲ್ಲಿಗೆ ಬಹಳ ಹಾನಿಯಾಗುತ್ತೆ. ಅದರಿಂದ ಕ್ವಿನಾಲ್ಫಾಸ್ 25 EC ಅಥವಾ ಫಾಸಲೋನ್ 35 EC ಈ ಒಂದು ಕೀಟನಾಶಕಗಳನ್ನು ಬಳಸಿ 500 ml ಒಂದು ಎಕರೆ ಬೇಕಾದಂತಹ ದ್ರಾವಣ ಸಿಂಪಡಿಸಬಹುದು. ಇನ್ನು ಕಂಬಳಿ ಹುಳು, ಈ ಕಂಬಳಿ ಹುಳುಗಳ ಹಾವಳಿ ಮವಿ ಹುಳುಗಳು ಗುಂಪಿನಲ್ಲಿದ್ದಾಗ ಎಲೆಗಳನ್ನ ಕೆರೆದು ತಿನ್ನುತ್ತೆ. ಅಂತಹ ಎಲೆಗಳು ತೆಳ್ಳನೆಯ ಹಾಳೆ ಅಥವಾ ಜಾಲ್ವೆ ಅಂತ ಕಂಡು ಉದುರು ಬೀಳ್ತವೆ. ಇದಕ್ಕೆ ಸಾಮೂಹಿಕ ಹತೋಟಿ ಒಂದೇ ಮಾರ್ಗ, ಅಂದ್ರೆ ಸಮಗ್ರ ಹತೋಟಿ ಮಾಡಬೇಕಾಗುತ್ತೆ. ಮುಂಗಾರು ಮಳೆ ನಂತರ ಈ ಭೂಮಿಯನ್ನ ಆಳವಾಗಿ ಉಳುಮೆ ಮಾಡೋದು, ಆಮೇಲೆ ದೀಪದ ಬೆಳಗ್ಗೆ ಪತಂಗಗಳನ್ನ ಆಕರ್ಷಿಸಿ ಅವನ್ನ ಕೊಲ್ಬೇಕಾಗುತ್ತೆ. ಇನ್ನೊಂದು ಗೊಣ್ಣೆ ಹುಳು, ಇದು ಸಹ ಬಹಳ ಹಾನಿಯನ್ನ ಉಂಟು ಮಾಡತಕ್ಕಂತ ಒಂದು ಕೀಟ. ಮವಿ ಹುಳುಗಳು ಬೇವನ್ನೆಲ್ಲ ತಿಂದ ಏನಾಗುತ್ತೆ, ಗಿಡಗಳು ಒಣಗುತ್ತೆ, ಅದು ಸಾಯುತ್ತೆ. ಆದ್ರಿಂದ ಇದರಲ್ಲೂ ಅಷ್ಟೇ ಸಮಗ್ರ ತೋಟಿಯನ್ನ ಮಾಡ್ತಕ್ಕಂಥದ್ದು ಒಳ್ಳೇದು. ಅಂದ್ರೆ ಏಪ್ರಿಲ್ ಮೇ ತಿಂಗಳ ಒಂದು ಮಳೆ ನಂತರ, ಮೊದಲ ಮಳೆ ನಂತರ ಈ ದುಂಬಿಗಳು ಭೂಮಿಯಿಂದ ಹೊರ ಬರ್ತವೆ, ಅವುಗಳನ್ನ ಹಿಡಿದು ನಾಶಪಡಿಸಬಹುದು. ಅಥವಾ ಬೀಜೋಪಚಾರ ಮಾಡಿಯೂ ಸಹ ಇದನ್ನ ನಿಯಂತ್ರಣ, ಕ್ಲೋರೋಪೈರಿಫಾಸ್ ಅಂತ ಒಂದು ಕೀಟನಾಶಕದಿಂದ ಈಗಾಗಲೇ ಹೇಳ್ದಂಗೆ ಬೀಜೋಪಚಾರ ಮಾಡಿಯೂ ಸಹ ನಾವು ಮಾಡಬಹುದು. ಇನ್ನು ಎಲೆ ಚುಕ್ಕೆ ರೋಗ ಬಹಳ ಒಂದು ಪ್ರಮುಖವಾದಂತ ರೋಗ, ಇದು ಕಾರ್ಬೆಂಡೈಸಿಮ್ ಅಂತಕ್ಕಂತ ಒಂದು ಶಿಲೀಂಧ್ರ ನಾಶಕದಿಂದ 1 gram 1 liter ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇವು ಪ್ರಮುಖವಾದ ಒಂದು ಕೀಟಗಳು ಮತ್ತೆ ರೋಗಗಳ ನಿರ್ವಹಣೆ. ಇನ್ನ ಮುಖ್ಯವಾಗಿ ನಾವು ಇಳುವರಿಯನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಪಡಿಬಹುದು ಅಂತ ನೆಲಗಡಲೆ ಬೆಳೆಯಲ್ಲಿ ನೋಡಿ, ನಾವು ಸುಧಾರಿತ ಬೇಸಾಯ ಪದ್ಧತಿಗಳನ್ನ ಅನುಸರಿಸಿದ್ದೆ ಆದಲ್ಲಿ ನೀರಾವರಿ ಪ್ರದೇಶದಲ್ಲಿ 12-15 quintal ಒಂದ್ ಎಕರೆಗೆ, ಖುಷ್ಕಿ ಪ್ರದೇಶದಲ್ಲಿ 8-10 quintal ಒಂದ್ ಎಕರೆಗೆ ಇಳುವರಿಯನ್ನ ಪಡಿಬಹುದಾಗಿದೆ. ಇನ್ನೊಂದು ಏನು ಅಂದ್ರೆ, ಈ ನೆಲಗಡಲೆ ಬೆಳೆಗೆ ಸಾಕಷ್ಟು ಕೂಲಿ ಕೆಲಸಗಾರರ ಅವಶ್ಯಕತೆ ಇದೆ ಅಂತ ನಾವು ರೈತರಿಂದ ಕೇಳ್ತಾ ಇರ್ತೀವಿ. ಹೌದು, ಇದಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಸುಧಾರಿತ ಯಂತ್ರೋಪಕರಣಗಳು ಏನಾದರೂ ಬಂದಿದ್ದಾವೆ? ಹೌದು ನೋಡಿ, ನೆಲಗಡಲೆಯಲ್ಲಿ ಏನ್ ನಾವು ಕೊಯ್ಲು ಮಾಡಬೇಕಾದ್ರೆ ಮೊದಲನೇ ಒಂದು ಸಂಸ್ಕರಣೆ ಕಾರ್ಯಕ್ರಮ ಅಂದ್ರೆ ಗಿಡದಿಂದ ಕಡಲೆಕಾಯಿನ ಬೇರ್ಪಡಿಸೋದು. ಹೌದು, ಕಾಯಿಗಳನ್ನ ಬೇರ್ಪಡಿಸಬೇಕು, ಕಾಯಿ ಬಿಡಿಸೋದು. ಹೌದು, ಬಿಡಿಸೋದು, ಕಾಯಿಗಳನ್ನ ಬಿಡಿಸ್ಬೇಕು. ಇದಕ್ಕೆ ಈಗಾಗಲೇ ಕಡಲೆಕಾಯಿಲಿ ಡ್ರಮ್ ಬಳಕೆ, ಮೋಟಾರ್ ಚಾಲಿತ ಒಂದು ಡ್ರಮ್ ಬಳಕೆಯಲ್ಲಿದೆ, ಚಾಲ್ತಿಯಲ್ಲಿದೆ. ಇದು 1 ಗಂಟೆಗೆ 100 kg ಅಂದ್ರೆ ಕಾಯಿಗಳನ್ನ ಬೇರ್ಪಡಿಸುತ್ತೆ, ಕಾಯಿಗಳನ್ನ ಗಿಡಗಳಿಂದ ಬೇರ್ಪಡಿಸುತ್ತೆ. ಅದನ್ನು ಸಹ ರೈತರು ಬಳಕೆ ಮಾಡಬಹುದು. ಇನ್ನ ಎರಡನೇ ಹಂತ ಅಂದ್ರೆ ಕಡಲೆಕಾಯಿ ಸುಲಿಯುವ ಸಾಧನ, ಅಂದ್ರೆ ಈ ಪಾಡ್ ಏನಂತಂದ್ರೆ ಕಾಯಿಯಿಂದ ಬೀಜ ಅನ್ನ ಬೇರ್ಪಡಿಸ್ತಾರೆ, ಏನು ತೊಂದರೆ ಆಗಿಲ್ಲದಂಗೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಮ ಪ್ರಮಾಣದ ಯಂತ್ರ, ಸಣ್ಣ ಪ್ರಮಾಣದ ಯಂತ್ರ, ಅತಿ ಸಣ್ಣ ಪ್ರಮಾಣದ ಯಂತ್ರ ಒಂದೊಂದು ಸಹ ಬಳಸಬಹುದು. ಈ ಯಂತ್ರದ ಸಾಮರ್ಥ್ಯ 150 kg 100 kg 12 kg 1 ಗಂಟೆಗೆ. ಆಮೇಲೆ ಸಿಪ್ಪೆ ಸುಲಿಯ ಒಂದು ನೈಪುಣ್ಯತೆ ಶೇಕಡಾವಾರು ನೈಪುಣ್ಯತೆ 96-98% ಇರ್ತದೆ. ಅಂದ್ರೆ ಬೇಕಾಗುವ ಒಂದು ಕೂಲಿ ಆಳುಗಳು ಬಹಳ ಕಮ್ಮಿ, 2-3 ಆದ್ರೆ ಇದನ್ನ ನಾವು ಸುಲಭವಾಗಿ ಸುಲಿಬಹುದು. ಯಾಕೆಂದ್ರೆ ರೈತ ಬಾಂಧವರು ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಖುಷ್ಕಿನಲ್ಲಿ ನೆಲಗಡಲೆಯನ್ನ ಹೆಚ್ಚಾಗಿ ಬೆಳೀತಾರೆ. ಹೌದು, ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೇ ಸಾರಿ ಕಾಯಿಗಳನ್ನ ಬೀಜ ಬೇರ್ಪಡಣೆ ಮಾಡೋ ಒಂದು ಕೆಲಸಕ್ಕೆ ತೊಡಗಿದಾಗ, ಹೌದು ಹೌದು, ಅಂತ ಸಂದರ್ಭದಲ್ಲಿ ಕೆಲಸಗಾರರು ಸಿಗದೆ ಬಹಳ ಕಷ್ಟ, ಬಹಳ ಕಷ್ಟ. ಅಂತ ಸಂದರ್ಭದಲ್ಲಿ ಈ ಸುಧಾರಿತ ಯಂತ್ರೋಪಕರಣಗಳನ್ನ ಬಳಸ್ಕೋಬಹುದು. ಈ ಒಂದು ಕಡಲೆಕಾಯಿಯಿಂದ ಬೀಜ ಬೇರ್ಪಡಿಸೋದು ನಾವು ಕೂಲಿ ಕಾರನ್ನ ಹಚ್ಚಿ ಮಾಡಿದ್ರೆ 8 ಗಂಟೆ ಕೂಲಿಯಕ್ಕೆ ಹಚ್ಚಿದ್ರೆ 6 kg ಕಾಯಿ ಸುಲಿಬಹುದು ಅಷ್ಟೇ ಅಷ್ಟೇ. ಬಟ್ ಇಲ್ಲಿ ನಮಗೆ ಮಧ್ಯಮ ಅಥವಾ ಸಣ್ಣ ಪ್ರಮಾಣದ ಯಂತ್ರವನ್ನು ಬಳಸಿ ಸುಮಾರು 1 ಗಂಟೆಗೆ 12-150 kg ಅಷ್ಟು ನಾವು ಬೀಜನ ಬೇರ್ಪಡಿಸಬಹುದು. ಅತಿ ಸಣ್ಣ ಪ್ರಮಾಣದ ಯಂತ್ರ ಅಂದ್ರೆ 12 kg ಪ್ರತಿ ಗಂಟೆಗೆ ಅಷ್ಟಂತೂ ಬಿಡಿಸಬಹುದು. ಮತ್ತೆ ಅದು ಕೆಲಸದ ಮತ್ತು ಸಮಯದ ಪರಿವೇ ಇಲ್ದಲೆ ದಿನದಲ್ಲಿ ಸುಮಾರು ಹೊತ್ತು ನಾವು ಕೆಲಸ ಮಾಡಬಹುದು. ಅಂದ್ರೆ ವಿದ್ಯುತ್ ಇರಬೇಕಾಗುತ್ತೆ. ಹೌದೌದು, ವಿದ್ಯುತ್ ಇರಬೇಕಾಗುತ್ತೆ, ವಿದ್ಯುತ್ ಇರಬೇಕಾಗುತ್ತೆ. ಮತ್ತೆ ಇವು ಕಡಿಮೆ ಒಂದು ಬೆಲೆಗೂ ಕೂಡ ಸಿಗುವಂತ. ಹೌದೌದು ಹೌದು, ಕಡಿಮೆ ಪ್ರಮಾಣದಲ್ಲಿ ಒಂದು 6,000-8,000 ತನಕ ಸಿಗ್ತಕ್ಕಂತ ಒಂದು ಯಂತ್ರಗಳು. ಇವನ್ನ ಬಳಸಿಕೊಂಡು ನಮ್ಮ ರೈತ ಬಾಂಧವರು ಅವ್ರಿಗೇನು ಕೂಲಿ ಕೆಲಸಗಾರರ ಮೇಲೆ ಆಗುವಂತ ಖರ್ಚನ್ನು ಕೂಡ ಅವಲಂಬನೆಯನ್ನ ತಪ್ಪಿಸಬಹುದು ತಪ್ಪಿಸಬಹುದು. ಆಮೇಲೆ ಕೂಲಿ ವೆಚ್ಚದಲ್ಲೂ ಉಳಿತಾಯವನ್ನ ಸಾಧಿಸಬಹುದು. ರೈತ ಬಾಂಧವರೇ, ತಮಗೆ ಈ ನೆಲಗಡಲೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ GM ಸುಜಿತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9902754000. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9902754000. ತುಂಬಾ ಸಂತೋಷ ಡಾಕ್ಟರ್ ಸುಜಿತ್ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆಯ ಒಂದು ಹಂಗಾಮಿನಲ್ಲಿ ನೆಲಗಡಲೆ ಬೆಳೆಯನ್ನು ಹೇಗೆ ಬೆಳಕಬಹುದು, ಇರುವಂಥ ಸುಧಾರಿತ ತಳಿಗಳೇನು, ಏನೇನು ತಂತ್ರಜ್ಞಾನಗಳನ್ನು ಬಳಸ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೇಸಿಗೆಯಲ್ಲಿ ನೆಲಗಡಲೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾ ಜಿಎಂ ಸುಜಿತ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಏನ್ರಪ್ಪ ನೀವೆಲ್ಲ ಎಬಿಆರ್ಕೆ ಕಾರ್ಡ್ ಮಾಡಿಸಿದ್ದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಹಚ್ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳು ಹಚ್ಚಿಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಚಿತ್ರಗೀತೆಗಳ ಪ್ರಸಾರ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ, 7:45 ಚಿತ್ರಗೀತೆಗಳು, 9:05 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ, ಫಿಟ್ ಇಂಡಿಯಾ ಅಭಿಯಾನ ಕುರಿತು ಚರ್ಚೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ವಿಜಯಲಕ್ಷ್ಮಿ, ಎಂಜಿ ಪ್ರಸಾದ್ ಹಾಗೂ ಶರತ್ ಕುಮಾರ್. 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 10:05 ನಾಟಕ ಬಂದು ಹೋಗುವವರು, ಮೂಲ ಸಣ್ಣ ಕಥೆ ವೈದೇಹಿ, ಬಾನುಲಿ ರೂಪ ಹುಲಿ ಶೇಖರ್, ನಿರ್ದೇಶನ ಎಚ್ ಎಸ್ ಸರಸ್ವತಿ. 10:35 ತೂಗುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ. ಇದಿಷ್ಟು ಇನ್ನು ಮುಂದೆ ಪ್ರಸಾರವಾಗಲಿದೆ. ಸರ್, ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? ಎ4 ಅಳತೆಯ ಪೇಪರ್ 10 ರೂಪಾಯಿ, ಪಿವಿಸಿ ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎಬಿಆರ್ಕೆ ಕಾರ್ಡ್ ಏನಾದ್ರೂ ಕಳ್ಳ